ವರ್ಗೆ ಸರ್ಕಾರದಿಂದ ಇದೇ ಭಾನುವಾರ ವಿಶೇಷ ಅಧ್ಯಯನ ಮೇಳ. ಬೆಸ್ಕಾಂ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಡ್ಡಾಯ ಪ್ರಶ್ನಿಸಿದ್ದ ರಿಟ್ ಅರ್ಜಿ ವಶಗೊಳಿಸಿದ ಉಚ್ಚ ನ್ಯಾಯಾಲಯ. ಹಾಗೂ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಸ್ವಾತಂತ್ರ್ಯೋತ್ಸವ ದಿನಾಚರಣೆಗೆ ಸಿದ್ದತೆ, ಪಾಲಿಕೆ ಅಧಿಕಾರಿಗಳಿಂದ ಪರಿಶೀಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗದಲ್ಲಿ ಒಣಮೇವಿನ ಪೌಷ್ಟಿಕತೆ ಕುರಿತು ಡಾಕ್ಟರ್ ಚೈತ್ರಾ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ವಿಶ್ವ ಮ್ಯಾಂಗ್ರೋವ್ ಅರಣ್ಯ ಸಂರಕ್ಷಣಾ ಆಚರಣೆಯ ಸಂದರ್ಭದಲ್ಲಿ ಆಕಾಶವಾಣಿಯ ಮೂಲಕ ಯುನೆಸ್ಕೋ ಸಂದೇಶ ಪ್ರಸಾರ ಆಗಲಿದೆ. ಹಾಗೂ ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಂಘದಿಂದ ಭಜನೆ ಪದವನ್ನು ಕೇಳಬಹುದು. ಈಗ ಮೊದಲಿಗೆ ಒಣಮೇವಿನ ಪೌಷ್ಟಿಕತೆ ಕುರಿತು ಡಾಕ್ಟರ್ ಚೈತ್ರಾ ಜಿಎಂ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಒಣಮೇವಿನ ಪೌಷ್ಟಿಕತೆ ಮತ್ತು ಇದರ ಉದ್ದೇಶ ಈ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯಲ್ಲಿ ಇರುವ ರೇಷ್ಮೆ ಮತ್ತು ಕೃಷಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಚೈತ್ರಾ ಜಿಎಂ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಚೈತ್ರಾ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ನಮಗಿವತ್ತು ಈ ಒಂದು ಒಣಮೇವಿನ ಪೌಷ್ಟಿಕಾಂಶದ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು. ಏನು ಬರ್ತದೆ ಈ ಒಣಮೇವಿನ, ಯಾಕೆ ಶೇಖರಣೆ ಮಾಡಬೇಕು, ಒಣಮೇವಿನ ಶೇಖರಣೆ ಮಾಡೋದ್ರಿಂದ ನಮಗೇನು ಲಾಭ ಇದೆ, ಈ ಎಲ್ಲ ವಿಷಯ ಕುರಿತು ಮಾಹಿತಿ ಮಾಡಿಕೊಡಿ. ಜನಸಂಖ್ಯೆ ಹೆಚ್ಚಾದಂತೆ ಕೂಡ ಅವರ ಆಹಾರ ಪದಾರ್ಥಗಳ ಬೇಡಿಕೆ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಅಂತೆ ಅಂದು ಕೃಷಿ ಜೊತೆಗೆ ಉಪಕಸುಬಾಗಿ ಮಾಡುತ್ತಿದ್ದಂತಹ ಒಂದು ಹೈನುಗಾರಿಕೆ ಈಗಿನ ದಿನಗಳಲ್ಲಿ ಪ್ರಮುಖ ಉದ್ಯಮವಾಗಿ ಪರಿಣಮಿಸ್ತಾ ಬಂದಿದೆ. ಇದಕ್ಕಾಗಿ ಸ್ವಚ್ಛ ಕೊಟ್ಟಿಗೆ ಹಾಗೂ ಶುದ್ಧ ಕುಡಿಯುವ ನೀರು ಮತ್ತು ಸಮತೋಲನ ಆಹಾರ, ಅದರಲ್ಲೂ ಕೂಡ ಮೇವು ರಾಸುಗಳ ಪಾಲನೆ ಪೋಷಣೆಗೆ ಅವಶ್ಯಕ ಪರಿಕರವಾಗಿದೆ. ನಮಗೆಲ್ಲ ತಿಳಿದ ಹಾಗೆ ಹಸಿರು ಮೇವು ಎಲ್ಲಾ ಕಾಲದಲ್ಲೂ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿಲ್ಲ ಮತ್ತು ಲಭ್ಯವಾಗುವುದು ಕೂಡ ಸಾಧ್ಯವಾಗುತ್ತಿಲ್ಲ. ಇದರಿಂದಾಗಿ ಪಶುಪಾಲಕರು ಏನ್ ಮಾಡಬೇಕು ಅಂತಂದ್ರೆ ಒಣಮೇವನ್ನು ಪೌಷ್ಟೀಕರಿಸಿ ಶೇಖರಿಸಿ ಇಟ್ಟುಕೊಳ್ಳುವುದು ತುಂಬಾ ಉಪಯುಕ್ತವಾದ ಉಪಾಯವಾಗಿದೆ. ಸೊ ಇದರಿಂದ ಇದಕ್ಕಾಗಿ ಏಕದಳ ಧಾನ್ಯಗಳ ಬೆಳೆಗಳಾದಂತಹ ಭತ್ತ, ರಾಗಿ, ಜೋಳ, ಮೆಕ್ಕೆಜೋಳ, ಗೋಧಿ, ಏಕದಳ ಧಾನ್ಯಗಳ ಬೆಳೆಗಳಲ್ಲಿ ಧಾನ್ಯಗಳನ್ನು ಬೇರ್ಪಡಿಸಿದ ನಂತರ ಏನೆಲ್ಲ ಉಳಿಯತ್ತಲ್ಲ ಹುಲ್ಲು ಮತ್ತು ಅದರ ತರಗುಗಳು, ಅದನ್ನು ಪೌಷ್ಟೀಕರಿಸಿ ರಾಸುಗಳಿಗೆ ನೀಡುವುದರಿಂದಾಗಿ ಹಾಲಿನ ಉತ್ಪನ್ನತೆ ಹೆಚ್ಚಿಸಿಕೊಳ್ಳಬಹುದಾಗಿದೆ. ಮುಖ್ಯವಾಗಿ ನಮ್ಮ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಮುಖ್ಯ ಬೆಳೆಗಳಾದಂತಹ ರಾಗಿ, ಭತ್ತ, ಜೋಳ ಈ ಒಂದು ಬೆಳೆಗಳಲ್ಲಿ ಕಾಳುಗಳನ್ನು ತೆಗೆದುಕೊಂಡ ನಂತರ ಉಳಿದಿರುವಂತಹ ಹುಲ್ಲನ್ನು ನೇರವಾಗಿ ರಾಸುಗಳಿಗೆ ನೀಡುತ್ತಿದ್ದಾರೆ. ಇದರಿಂದಾಗಿ ಹಸುಗಳು ಅದು ಹೆಚ್ಚಿನ ಪ್ರಮಾಣದಲ್ಲಿ ತಿನ್ನಲು ಆಗುತ್ತಿಲ್ಲ, ಅದೇ ರೀತಿ ಹೆಚ್ಚಿನ ಹಾಲಿನ ಇಳುವರಿನೂ ಕೂಡ ಪಡೆದುಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾವು ಈ ಒಣ ಹುಲ್ಲನ್ನು ಪೌಷ್ಟೀಕರಿಸಿ ಹಸುಗಳಿಗೆ ಅಥವಾ ರಾಸುಗಳಿಗೆ ತಿನ್ನಿಸುವುದರಿಂದಾಗಿ ಹೆಚ್ಚಿನ ಹಾಲಿನ ಪ್ರಮಾಣತೆಯನ್ನು ಪಡೆಯಬಹುದಾಗಿದೆ. ಈ ನಿಟ್ಟಿನಲ್ಲಿ ಒಣಮೇವು ಪೌಷ್ಟೀಕರಣ ಪ್ರಮುಖ ಪಾತ್ರ ವಹಿಸುತ್ತದೆ ಸರ್. ಹೆಂಗೆ ನಾವು ಪೌಷ್ಟಿಕವಾಗಿ ನಾವು ಆ ಹುಲ್ಲನ್ನ ಹೆಂಗ್ ಮಾಡಬಹುದು ಸರ್? ನಮಗೆ ತಿಳಿದ ಹಾಗೆ ಭತ್ತದ ಹುಲ್ಲಿನಲ್ಲಿ ಹೆಚ್ಚಿನ ಆಕ್ಸಾಲಿಕ್ ಅಂಶ ಅನ್ನೋದು ಇರುತ್ತೆ. ಇದನ್ನ ನಾವು ಡೈರೆಕ್ಟ್ ಆಗಿ ಅಥವಾ ನೇರವಾಗಿ ರಾಸುಗಳಿಗೆ ತಿನ್ನಿಸಿದಾಗ ಅದರಲ್ಲಿನ ಹಾಲಿನ ಇಳುವರಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದನ್ನ ತಡೆಗಟ್ಟಬೇಕು ಅಂತಂದ್ರೆ ಈ ಭತ್ತದ ಹುಲ್ಲನ್ನು ಸಣ್ಣ ಸಣ್ಣಗೆ ಕತ್ತರಿಸಿ ಯೂರಿಯಾ ದ್ರಾವಣದಿಂದ ಉಪಚರಿಸಿ ಗಾಳಿ ಆಡದ ಹಾಗೆ ಪ್ಲಾಸ್ಟಿಕ್ ನಲ್ಲಿ ಸುತ್ತಿ ಅದನ್ನು ಕಳೆಯದ ನಂತರ ಉತ್ತಮ ಆಹಾರವಾಗಿ ಪರಿಣಮಿಸುತ್ತದೆ. ಹೀಗೆ ಸುತ್ತಿಟ್ಟ ಹುಲ್ಲನ್ನು 15 ದಿನಗಳ ನಂತರ ರಾಸುಗಳಿಗೆ ನೀಡಿದ್ದೇ ಆದಲ್ಲಿ ಅವುಗಳು ಹೆಚ್ಚಿನ ಪ್ರಮಾಣದಲ್ಲಿ ಪೌಷ್ಟೀಕರಿಸಿದ ಹುಲ್ಲನ್ನು ತಿಂದು ಹೆಚ್ಚಿನ ಪ್ರಮಾಣದಲ್ಲಿ ಹಾಲನ್ನು ಕರೆಯುತ್ತದೆ. ರೈತರಾದವರು ಈಗ ಭತ್ತ ಕಟಾವು ಮಾಡಿ ಬಿಸಿಲಲ್ಲಿ ಹಾಕ್ಬಿಡ್ತಾರೆ, ಮತ್ತೆ ಅದ್ ಕಾಳುಗಳನ್ನು ಬೇರ್ಪಡಿಸಿದ ಮೇಲೆ ಮತ್ತೆ ಅದನ್ನು ಕೂಡ ಹಾಕ್ಬಿಡ್ತಾರೆ, ಓಪನ್ ಆಗಿ ಇಟ್ಬಿಡ್ತಾರೆ. ಹಾಗೆ ಮಾಡಬಾರ್ದು ಅಂತೀರಿ? ಹೌದೌದು. ಅದನ್ನು ಕಟ್ಟಿ ಶೇಖರಣೆ ಮಾಡಿ ಅವಾಗಲೇ ಇಟ್ಕೋಬೇಕು. ಇದನ್ನು ಏನು ಬೇರ್ಪಡಿಸಿದ ತಕ್ಷಣ ಸ್ವಲ್ಪ ಮಟ್ಟಿಗೆ ಒಣಸ್ಕೊಂಡು ಅದನ್ನ ನೀವು ಆಗಿಂದಾಗೆ ಮಾಡ್ಕೊಂಡ್ಬಿಡ್ಬೇಕಲ್ಲ ಅದು. ಹೌದು, ಆತರ ಮೆದೆ ಮಾಡಿದಂತ ಹುಲ್ಲನ್ನು ಅಂದ್ರೆ ಇದರಲ್ಲಿ ಆಕ್ಸಾಲಿಕ್ ಅಂಶ ಹೆಚ್ಚಿರೋದ್ರಿಂದ ನಾವು ಹೇಳಿದ್ವಿ ಯೂರಿಯಾ ಉಪಚರಣ ಮಾಡಬೇಕು ಅಂತೇಳಿ. ಹಾಗಿದ್ರೆ ಈ ಒಂದು ಯೂರಿಯಾ ಉಪಚರಣೆ ಮಾಡೋ ವಿಧಾನವನ್ನು ಈಗ ನಾವು ತಿಳಿಯೋಣ. ಈ ಭತ್ತದ ಹುಲ್ಲಲ್ಲಿ ಆಕ್ಸಾಲಿಕ್ ಅಂಶ ಹೆಚ್ಚಿರೋದೆ, ಸೊ ಇದಕ್ಕಾಗಿ ಇದನ್ನ ನಾವೇನ್ ಮಾಡುವುದು, ತುಂಡು ತುಂಡಾಗಿ ಒಂದರಿಂದ ಒಂದೂವರೆ ಇಂಚಿನಷ್ಟು ಕತ್ತರಿಸಿ ಇದನ್ನ ನಾವು ಒಂದು ಕಡೆ ಗುಡ್ಡೆ ಮಾಡಬೇಕು. ತದನಂತರ ಇದಕ್ಕೆ ದೊಡ್ಡದಾದಂತಹ ಒಂದು ಟಾರ್ಪಲಿನ್ ಶೀಟ್ ಅನ್ನು, ಶೀಟ್ ಏನಿದೆಯಲ್ಲ ಅದನ್ನ ವಿಸ್ತಾರವಾಗಿ ಹರಡಿಬಿಟ್ಟು ಅದರ ಮೇಲೆ ಅಂದ್ರೆ ಒಂದು ಒಂದು ಕ್ವಿಂಟಾಲ್ ಹುಲ್ಲಿಗೆ ಬೇಕಾದಂತಹ ಒಂದು ಸಾಮಗ್ರಿಗಳ ಒಂದು ಕ್ವಾಂಟಿಟಿ ಹೇಳ್ತೇನೆ. ಈಗ 100 ಕೆಜಿ ಭತ್ತದ ಹುಲ್ಲಿಗೆ 2 ಕೆಜಿ ಯೂರಿಯಾ, 20 ಲೀಟರ್ ನೀರು. ಇದನ್ನ ಯೂರಿಯಾ ದ್ರಾವಣದ ಮಿಶ್ರಣಕ್ಕಾಗಿ ಬಳಸಬೇಕು ಸರ್. ನೀರಿನಲ್ಲಿ ಹಾಕಿ ಇಟ್ಕೋಬೇಕು ಅದನ್ನ, ಅಂದ್ರೆ ಯೂರಿಯಾ 2 ಕೆಜಿ ಯೂರಿಯಾನ ನೀರಿನಲ್ಲಿ 20 ಕೆಜಿ ಇಟ್ಕೋಬೇಕು. 100 ಕೆಜಿ ಭತ್ತದ ಹುಲ್ಲನ್ನು ನಾವು ಸಣ್ಣದಾಗಿ ಕತ್ತರಿಸಿ ಒಂದು ಗುಡ್ಡೆ ಮಾಡ್ಕೋಬೇಕು. ಇದನ್ನ ಮತ್ತೆ 3 ಭಾಗಗಳಾಗಿ ನಾವು ವಿಂಗಡಣೆ ಮಾಡ್ಬೇಕಂದ್ರೆ ಗುಂಪು ಅಂದ್ರೆ, ಯಾಕೆ ಅಂತಂದ್ರೆ ಈ ಒಂದು ಯೂರಿಯಾ ದ್ರಾವಣವನ್ನ ಈ ಒಂದು 100 ಕೆಜಿ ಹುಲ್ಲಿಗೆ ಸಮವಾಗಿ ಹಂಚಿಕೆ ಮಾಡುವುದಕ್ಕಾಗಿ ಒಂದು 3 ಭಾಗಗಳ ಮಾಡ್ಕೋಬೇಕು. ನಂತರ ಒಂದು ಪಾಲಿಥಿನ್ ಶೀಟ್ ಮೇಲೆ ಇದನ್ನ ಹರಡಿಬಿಟ್ಟು ಒಂದು ಪದರವಾಗಿ ಹರಡಿ ಅದರ ಮೇಲೆ ಈ 20 ಲೀಟರ್ ಏನು ನಾವು ಯೂರಿಯಾ ದ್ರಾವಣ ಮಾಡಿದೀವಲ್ಲ ಅದನ್ನು ಕೂಡ 3 ಭಾಗಗಳಲ್ಲಿ ಮಾಡಿಕೊಂಡು ಒಂದು ಭಾಗವನ್ನು ಈ ಒಂದು ಪದರದ ಮೇಲೆ ಹಾಕಿ ಚಿಮುಕಿಸಬೇಕು. ತದನಂತರ ಇನ್ನೊಂದು ಪದರವಾಗಿ 2ನೇ ಭಾಗದ ಕತ್ತರಿಸಿದ ಭತ್ತದ ಹುಲ್ಲನ್ನು ಹಾಕಿ ಅದರ ಮೇಲೆ 2ನೇ ಭಾಗದ ಯೂರಿಯಾ ದ್ರಾವಣವನ್ನು ಕೂಡ ಹಾಕಬೇಕು. ಇದೇ ರೀತಿ 3ನೇ ಪದರಕ್ಕೂ ಕೂಡ ಭತ್ತದ ಹುಲ್ಲನ್ನು ಹಾಕಿ ಅದರ ಮೇಲೆ 3ನೇ ಭಾಗದ ಯೂರಿಯಾ ದ್ರಾವಣ ಕೂಡ ಹಾಕಿಬಿಟ್ಟು ಸಮವಾಗಿ ಅದನ್ನ ಮಿಶ್ರಣ ಮಾಡಿ ಪ್ಲಾಸ್ಟಿಕ್ ಹಾಳೆಯಲ್ಲಿ ಗಾಳಿ ಆಡದಂತೆ ಅದನ್ನ ನಾವು ಶೇಖರಣೆ ಮಾಡಬೇಕು. ಈಗೆಲ್ಲ KMF ಇದರಲ್ಲಿ ಕೂಡ ಯಾರೆಲ್ಲ ಹಾಲು ಡೈರಿಗೆ ಹಾಕ್ತಿದ್ದಾರೆ ಅವರು ಸಬ್ಸಿಡಿ ರೇಟ್ ಅಲ್ಲೂ ಕೂಡ KMF ಕಡೆಯಿಂದ 250 ಕೆಜಿ, 500 ಕೆಜಿ, 70 ಕೆಜಿ ಮತ್ತು 1 ಟನ್ ಕೆಪಾಸಿಟಿ ಇರುವಂತಹ ಒಂದು ಪಾಲಿಥಿನ್ ಬ್ಯಾಗ್ಸ್ ಅಂದ್ರೆ ಸೈಲೇಜ್ ಬ್ಯಾಗ್ಸ್ ಅಂತ ಏನಂತ ಕರಿತೀವಿ ಅವುಗಳನ್ನ ಸಬ್ಸಿಡಿ ದರದಲ್ಲಿ ತಗೊಂಡು ಕೂಡ ನಾವು ಒಂದು ಈ ತರ ಕತ್ತರಿಸಿ ಯೂರಿಯಾ ಲೇಪನ ಮಾಡಿದಂತಹ ಭತ್ತದ ಹುಲ್ಲನ್ನು ಕೂಡ ಈ ಬ್ಯಾಗುಗಳಲ್ಲಿ ಶೇಖರಣೆ ಮಾಡಿ ಇಟ್ಕೋಬಹುದು. ಯೂರಿಯಾ ದ್ರಾವಣದ ಲೇಪನ ಮಾಡಿದಂತಹ 15 ದಿನಗಳ ನಂತರ ಇವುಗಳನ್ನ ನಾವು ಗಾಳಿಗೆ ಒಂದು ದಿನ ಬಿಟ್ಟು ತದನಂತರ ನಾವು ಹಸುಗಳಿಗೆ ತಿನ್ನಿಸಬೇಕಾಗಿದೆ. ಯಾಕಪ್ಪ ನಾವು ಯೂರಿಯಾ ಸೊಲ್ಯೂಷನ್ ಅಂದ್ರೆ ಯೂರಿಯಾ ದ್ರಾವಣವನ್ನು ಭತ್ತದ ಹುಲ್ಲಿಗೆ ಹಾಕ್ತೀವಿ ಅಂತಂದ್ರೆ ಇದರಲ್ಲಿರುವಂತಹ ಏನು ಆಕ್ಸಾಲಿಕ್ ಅಂಶ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಗಟ್ಟಿಯಾದಂತಹ ಈ ಒಂದು ನಾರಿನ ಅಂಶಗಳು ಮೃದುವಾಗಿ ಪರಿವರ್ತನೆ ಆಗುತ್ತೆ ಮತ್ತೆ ಭತ್ತದ ಒಣಹುಲ್ಲಿನ ಬಣ್ಣ ಕೂಡ ಈ ಒಂದು ಸುವರ್ಣ ಬಣ್ಣವಾಗಿ ಬದಲಾವಣೆಗೊಂಡು ಇದರಲ್ಲಿ ಒಂದು ಗುಡ್ ಸ್ಮೆಲ್ ಅಂತ ಏನು ಕರಿತೀವಿ ಅಂದ್ರೆ ಪ್ಯಾಲೆಟಬಿಲಿಟಿ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಆಗಿ ಇದರಲ್ಲಿಂತ ಹೊಳ್ಳಿನ ಸುವಾಸನೆ ಕೂಡ ಹೊರಸೂಸುತ್ತೆ. ಇದರಿಂದ ಹೌದು ಸರ್, ಸೊ ಇದನ್ನ ನಾವು ಯಾವಾಗ ನಾವು ರಾಸುಗಳಿಗೆ ತಿನ್ನಿಸ್ತೀವಿ ಅವು ರಾಸುಗಳು ಇಷ್ಟಪಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ತಿನ್ನುತ್ತವೆ. ಹಾಗಾದ್ರೆ ನಾವು ಎಷ್ಟು ಪ್ರಮಾಣದಲ್ಲಿ ನಾವು ಹಸುಗಳಿಗೆ ನೀಡಬೇಕು ಅಂತಂದ್ರೆ 3-4 ಅಥವಾ 4-5 ಕೆಜಿಯಷ್ಟು ಒಂದು ದಿನಕ್ಕೆ ಒಂದು ರಾಸುವಿಗೆ ನಾವು ತಿನ್ನಿಸಬೇಕು. ಓಕೆ, ಇದನ್ನ ತಿನ್ನಿಸಬೇಕಾದ್ರೆ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ನಾವು ಕೂಡ ಗಮನದಲ್ಲಿಟ್ಕೋಬೇಕು. ಈಗ ಎಲ್ಲಾನು ಏನು ಹೇಳ್ತೀವಿ, ಯೂರಿಯಾ ದ್ರಾವಣವನ್ನು ಒಣಹುಲ್ಲಿಗೆ ಮಿಶ್ರಣ ಮಾಡಿ ಕಳೆಯಲು ಬಿಟ್ಟು 15 ದಿನಗಳ ನಂತರ ತಿನ್ನಿಸ್ಬೇಕು ಅಂತೇಳಿ. ಹಾಗಿದ್ರೆ ನಮ್ಗೊಂದು ಡೌಟ್ ಬರತ್ತೆ, ಎಂತ ಯೂರಿಯಾ ದ್ರಾವಣವನ್ನು ಡೈರೆಕ್ಟ್ ಆಗಿ ನೀರೊಳಗೆ ಹಾಕ್ಬಿಟ್ಟು ಹಸು ಕುಡಿಸಬಹುದಲ್ವಾ ಅಂತ. ಬಟ್ ಇದು ಈ ತರದ ಒಂದು ತಪ್ಪನ್ನು ಯಾರು ಮಾಡಬಾರದು. ಯಾಕಂದ್ರೆ ಇದು ಯೂರಿಯಾ ದ್ರಾವಣವನ್ನು ರಾಸುಗಳು ಕುಡಿದ ನಂತರ ಹೊಟ್ಟೆಗೆ ಸೇರಿದ ನಂತರ ಅದು ವಿಷವಾಗಿ ಮಾರ್ಪಟ್ಟು ರಾಸುವಿನ ಸಾವು ಕೂಡ ಆಗುವ ಸಂಭವವಿರುತ್ತದೆ. ಹಾಗಾಗಿ ಯೂರಿಯಾ ದ್ರಾವಣವನ್ನು ಡೈರೆಕ್ಟ್ ಆಗಿ ಅಥವಾ ನೇರವಾಗಿ ಹಸುಗಳಿಗೆ ಕುಡಿಸಬಾರದು. ಮತ್ತೆ ಈ ಒಣ ಮೇವು ಪೌಷ್ಟೀಕರಿಸಿದಂತಹ ಮೇವನ್ನು 6 ತಿಂಗಳಿಗಿಂತ ಕಡಿಮೆ ವಯಸ್ಸಿನ ಕರುಗಳಿಗೆ ಕೂಡ ತಿನ್ನಿಸಲೇಬಾರದು. ಯಾಕಂದ್ರೆ ಅಲ್ಲೂ ಕೂಡ ಜೀರ್ಣಶಕ್ತಿ ಕಡಿಮೆ ಇರುತ್ತೆ, ನಂತರ ಇದು ತಿಂದ ನಂತರ ವಿಷವಾಗಿ ಮಾರ್ಪಟ್ಟು ಆ ಒಂದು ಕರುವಿನ ಸಾವು ಕೂಡ ಆಗುತ್ತೆ. ಚೈತ್ರ ಅವರೇ, ಈಗ ನಾವು ಸಾಕಷ್ಟು ಒಣಮೇವಿನ ಅಭಾವ ನಾವು ಎದುರಿಸ್ತೇವೆ, ಅದು ಬೇಸಿಗೆ ಸಮಯದಲ್ಲಿ ಅಥವಾ ಇನ್ಯಾವುದೋ ಒಂದು ಬರ ಬಂದ ಸಮಯದಲ್ಲಿ ನಾವು ಈ ಒಣಮೇವನ ಅಭಾವ ಉಂಟಾಗುತ್ತೆ ಪ್ರಾಣಿಗಳಿಗೆ, ನಮ್ಗೆ ಕೊಡಕ್ಕಾಗಲ್ಲ. ಜನ ಎಲ್ಲ ಸರ್ಕಾರದ ಹತ್ರ ಹೋಗಿ ಕೇಳ್ತಾರೆ ನಮ್ಗೆ ಮೇವು ಕೊಡಿ ಮೇವು ಕೊಡಿ ಅಂತ. ಅದಕ್ಕಾಗಿ ನಾವು ಮೊದ್ಲೇನೆ ಈಗ ಮೇವನ್ನ ಜಾಸ್ತಿ ಬೆಳೆ ಅಂತ ಜಾಸ್ತಿ ಸಿಗಂತ ಬೆಳೆಗಳನ್ನ ಬೆಳೆದ್ಬಿಟ್ರೆ ಇನ್ನೂ ಚಲೋ ಅಲ್ಲ. ಹೌದಲ್ಲ, ಈಗ ಅಂತದ ಹಾಗೆ ಈಗ ಜಾಸ್ತಿ ಮೇವು ಸಿಗುವಂತ ಭತ್ತದ ತಳಿಗಳು ಯಾವ್ದಾದ್ರು ಇದ್ರೆ ನಮ್ಮ ರೈತರಿಗೆ ಅದು ತುಂಬಾ ಉಪಯೋಗ ಆಗುತ್ತೆ ಅಂತ ಒಂದು ಸಂಶೋಧನೆ ಕೂಡ ನಡೆದಿರ್ಬೇಕಲ್ಲ. ಆರ್ ಎನ್ ಆರ್ ವೆರೈಟೀಸ್ ಯೂಸ್ ಮಾಡೋದು, ಸೋನಾ ಮಸೂರಿ, ಬಿಪಿಟಿ, ಹಂಸಜ ಇಂತ ಒಂದು ತಳಿಗಳನ್ನು ಕೂಡ ಉಪಯೋಗ ಮಾಡಬಹುದು. ಇದಲ್ಲದೆ ಭತ್ತದ ತಳಿಗಳಲ್ಲದೆ ಬೇರೆ ತರದ ಹುಲ್ಲಿನ ಒಂದು ತಳಿಗಳು ಯಾವುದು, ಮೇವಿನ ತಳಿಗಳು ಯಾವುದು ಅಂತಂದ್ರೆ NB21, ಗಿನಿ ಹುಲ್ಲು, ರೋಡ್ಸ್ ಹುಲ್ಲು, ಪ್ಯಾರಾ ಹುಲ್ಲು, ಕಾಂಗು ಮತ್ತು ಸಿಗ್ನಲ್ ಹುಲ್ಲು, ಅಲಸಂದೆ, ಉರುಳಿ, ಕುದುರೆ ಮೆಂತೆ, CO3. ಸರ್, ಇತ್ತೀಚಿನ ದಿನಗಳಲ್ಲಿ ನಮ್ಮ ಬಳ್ಳಾರಿ ಡಿಸ್ಟಿಕ್ ನಲ್ಲಿ ಸೂಪರ್ ನೇಪಿಯರ್ 5G ಬುಲೆಟ್ ಅನ್ನೋ ಅಂತ ಒಂದು ತಳಿನೂ ಕೂಡ ನಮ್ಮ ವಿಜ್ಞಾನಿಗಳು ಆ ಒಂದು ಪ್ರದೇಶಕ್ಕೆ ಪರಿಚಯ ಮಾಡಿದ್ದಾರೆ. ಇದರಲ್ಲಿ ಹೆಚ್ಚಿನ ಒಂದು ಟನ್ನೇಜ್ ಇರುತ್ತೆ, ಅಂದ್ರೆ ಏನು ಫೈಟೋಮಾಸ್ ಏನಿದೆ ಅಲ್ಲ, ಅದು ಸುಮಾರು ನಮ್ಮ ಲೋಕಲ್ ತಳಿಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅದು ಟನ್ನೇಜ್ ಕೊಡುತ್ತೆ. ಸೊ ಇದರಿಂದಾಗಿ ರಾಸುಗಳಿಗೆ ಬೇಕಾದಂತಹ ಮೇವನ್ನು ವರ್ಷವಿಡೀ ಬೇಕಾದರೂ ಪೂರೈಕೆ ಮಾಡಬಹುದಾಗಿದೆ. ಇದಲ್ಲದೆ ನಾವು ಜೋಳದ ಒಂದು ಕಡ್ಡಿಗಳನ್ನು ಕೂಡ ಕತ್ತರಿಸಿ ಕೂಡ ಅದರಿಂದ ಒಂದು ರಸಮೇವನ್ನು ತಯಾರು ಮಾಡಬಹುದಾಗಿದೆ. ಈ ಒಂದು ಜೋಳಿನ ಕಡ್ಡಿಯ ರಸಮೇವನ್ನು ತಯಾರು ಮಾಡೋದಕ್ಕಾಗಿ ನಮಗೆ ಬೇಕಾದಂತ ಸಾಮಗ್ರಿಗಳು ಏನಪ್ಪಾ ಅಂತಂದ್ರೆ, ಒಂದು ಪಾಲಿಥಿನ್ ಶೀಟ್ ಬೇಕಾಗತ್ತೆ, ಅಂದ್ರೆ ಪಾಲಿಥಿನ್ ಬ್ಯಾಗ್ಸ್, ಟರ್ಪಲಿನ್ ಶೀಟ್ ಬೇಕು. ಹಾಗೆ ಅದಲ್ಲದೆ ಹುಪ್ಪು, ಅಡಿಗೆ ಹುಪ್ಪು, ಮತ್ತೆ ಕಾಕಂಬಿ ಅಥವಾ ಸೈಲೇಜ್ ಕಲ್ಚರ್, ಈ ಒಂದು ಸಾಮಗ್ರಿಗಳನ್ನ ಉಪಯೋಗಿಸಿಕೊಂಡು ನಾವು ಜೋಳದ ಕಡ್ಡಿಯನ್ನು ಕತ್ತರಿಸಿ ಜೋಳದ ಒಂದು ಕಡ್ಡಿಯ ರಸಮೇವನ್ನು ತಯಾರು ಮಾಡಬೇಕಾಗುತ್ತದೆ. ಈ ತರ ಒಂದು ಜೋಳದ ಕಡ್ಡಿಗಳನ್ನು 1-1.5 inches ಕತ್ತರಿಸಿಕೊಂಡು ತರ ಈ ಒಂದು ಟಾರ್ಪಲಿನ್ ಹಾಳೆಯನ್ನು ನಾವು ವಿಸ್ತಾರವಾಗಿ ಹರಡಿ ಅದರ ಮೇಲೆ ಅಡಿಗೆ ಉಪ್ಪು, ಅಂದ್ರೆ 1 quintal ಬೇಕಾದಂತಹ ಅಡಿಗೆ ಉಪ್ಪು ಅಂತ 1 kg, ಇದರಲ್ಲಿ 3-4 ಭಾಗಗಳಾಗಿ ವಿಂಗಡಣೆ ಮಾಡಿ, ಅಂದ್ರೆ ಎಷ್ಟು ಪದರವಾಗಿ ನಾವು ಜೋಳದ ಕಡ್ಡಿಗಳನ್ನು ಹಾಕುತ್ತೀವಿ ಅದರ ಬೇಸಿಸ್ ಮೇಲೆ ನಾವು ಉಪ್ಪನ್ನು ಕೂಡ ಭಾಗಗಳಾಗಿ ವಿಂಗಡಣೆ ಮಾಡಿಕೊಂಡು ತಲೆ ಭಾಗಕ್ಕೆ ನಾವು ಅಡಿಗೆ ಉಪ್ಪನ್ನ ಮೊದಲಿಗೆ ಹರಡಬೇಕು, ಅದರ ಮೇಲೆ ಮೊದಲನೇ ಪದರವಾಗಿ ಕತ್ತರಿಸಿದಂತಹ ಜೋಳದ ಕಡ್ಡಿಗಳನ್ನು ಹಾಕಬೇಕು, ಅದರ ಮೇಲೆ ಮತ್ತೆ ಅಡಿಗೆ ಉಪ್ಪು, ಕಾಕಂಬಿ ಮತ್ತು ಸೈಲೇಜ್ ಕಲ್ಚರ್ ನನ್ನು ಈ ತರ ಸಿಂಪಡಣೆ ಮಾಡಬೇಕು. ಈ ತರ ಹಂತ ಹಂತವಾಗಿ ನಾವು ಎಷ್ಟು ಭಾಗಗಳಾಗಿ ಜೋಳದ ಕಡ್ಡಿಗಳನ್ನ ವಿಂಗಡಣೆ ಮಾಡಿರ್ತೀವಿ ಅದೇ ರೀತಿ ಉಪ್ಪು ಮತ್ತು ಕಾಕಂಬಿ ಅಂಡ್ ಸೈಲೇಜ್ ಕಲ್ಚರ್ನ ಪದರ ಪದರವಾಗಿ ಹಂತ ಹಂತವಾಗಿ ಹಾಕಿ ನಾವು ಇದನ್ನ ತೊಟ್ಟಿ ಅಥವಾ ಡ್ರಮ್ ನಲ್ಲೂ ಕೂಡ ಶೇಖರಣೆ ಮಾಡಬಹುದು ಅಥವಾ ತಯಾರು ಮಾಡಬಹುದು. ಒಂದು ತಳಮಟ್ಟಕ್ಕೆ ಬಂದ ಕೂಡಲೇ ಇದನ್ನು ಚೆನ್ನಾಗಿ ಅಮಿಕಿ ಅಥವಾ ಕಾಳಿನಿಂದ ತುಳಿದು ತುಳಿದು ಗಾಳಿ ಹಾಡದ ರೀತಿಯಲ್ಲಿ ಈ ಒಂದು ಡ್ರಮ್ ಅಥವಾ ಬಾಕ್ಸ್ ನ ನಾವು ನೀಟಾಗಿ ಮುಚ್ಚಬೇಕು. ಈ ರೀತಿ 2 ತಿಂಗಳ ಕಾಲ, ಅಂದ್ರೆ ಪದರ ಪದರವಾಗಿ ಜೋಳದ ಕಡ್ಡಿಗಳು ಕತ್ತರಿಸಿದಂತ ಜೋಳದ ಕಡ್ಡಿಗಳು, ಅದರ ಮೇಲೆ ಉಪ್ಪು, ಕಾಕಂಬಿ ಮತ್ತು ಸೈಲೇಜ್ ಕಲ್ಚರ್, ಇವುಗಳನ್ನ ಕಂಪ್ಲೀಟ್ ಆಗಿ ಪ್ಯಾಕ್ ಮಾಡ್ಬಿಟ್ಟು 2 ತಿಂಗಳ ಕಾಲ ಹಾಗೆ ಬಿಡಬೇಕು. ಈಗ ನಾವು ಉಪ್ಪಿನಕಾಯಿನ ಕೊಳಿಬಾರ್ದು, ಯಾಕಂದ್ರೆ ಈ ಒಂದು ಜೋಳದ ಕಡ್ಡಿ ರಸಮೇವು ಬೆಳೆಗೆ ಮುಖ್ಯವಾದ ಶತ್ರು ಅಂತಂದ್ರೆ ಒಂದು ಗಾಳಿ. ಈ ಗಾಳಿ ಹೋಗದ ರೀತಿನಲ್ಲಿ ನಾವು ಟೈಟ್ ಆಗಿ ಪ್ಯಾಕ್ ಮಾಡಿ ಇಡಬೇಕಾಗುತ್ತೆ. 2 ತಿಂಗಳ ನಂತರ ಕೊಳೆಯ ಪ್ರಶ್ನೆ ಬರುದಿಲ್ಲ, ಅದು ನೀವು ಒದ್ದೆ ಆಗಿರೋದಿಲ್ಲ. ಹೌದೌದು, ಅಂದ್ರೆ ಸರ್ ಸ್ವಲ್ಪ ಗಾಳಿ ಬಿಟ್ಟರು ಕೂಡ ಅದು ಕೂಡ ಅದು ಕೊಳತು ಬಿಡತ್ತೆ, ಕೈಯ ಬದಲಿಗೆ ಕೊಳತು ಬಿಡತ್ತೆ. ಹಾಗಾಗಿ ಗಾಳಿ ಹೋಗ್ದಿರ ನಾವು ಗಮನ ವಹಿಸಬೇಕಾಗತ್ತೆ ಸರ್. ಈ ರೀತಿ 2 ತಿಂಗಳು ಆದ ನಂತರ ನಾವು ಓಪನ್ ಮಾಡಿ, ಅಂದ್ರೆ ಅದನ್ನ ಒಂದು ಸೈಡ್ನಲ್ಲಿ ಅದನ್ನ ಓಪನ್ ಮಾಡಿ 4-5 kg ಪೌಷ್ಟೀಕರಿಸಿದ ಜೋಳದ ಮೇವಿನನ್ನು ರಾಸುಗಳಿಗೆ ನಾವು ಉಪಯೋಗ ಮಾಡಬಹುದಾಗಿದೆ. ಇದರಿಂದಾಗಿ ಅಂದ್ರೆ ಹಸಿರು ಮೇವು ಯಾವ ಸೀಸನ್ ಅಲ್ಲಿ ಸಿಗೋದಿಲ್ಲ ಅಥವಾ ಇದರಲ್ಲಿ ಏನೋ ಹಸಿರು ಮೇವು ಸಿಕ್ಕಂತ ಸಮಯದಲ್ಲೂ ಕೂಡ ನಾವು ಹಸಿರು ಮೇವಿನ ಜೊತೆಗೆ ಈ ಒಂದು ಪೌಷ್ಟೀಕರಿಸಿದಂತಹ ಒಣಮೇವು ಇರಬಹುದು ಅಥವಾ ಹಸಿರು ಜೋಳದ ಕಡ್ಡಿಗಳನ್ನು ಕೂಡ ನಾವು ಮಿಶ್ರಣ ಮಾಡಿ ಕೊಟ್ಟಾಗ ಹಸುಗಳು ಹೆಚ್ಚಿನ ಪ್ರಮಾಣದಲ್ಲಿ ತಿಂದು ಹಾಲಿನ ಇಳುವರಿ ಕೂಡ ಹೆಚ್ಚಾಗಿ ನಾವು ಪಡೆಯಬಹುದಾಗಿದೆ. ಒಟ್ಟಾರೆ ಹೇಳ್ಬೇಕಂದ್ರೆ ಒಣಮೇವಿನ ಪೌಷ್ಟೀಕರಣ ನಾವು ಮಾಡೋದು ತುಂಬಾ ಚೆನ್ನಾಗಿರುತ್ತೆ, ನಮ್ಮ ಪ್ರಾಣಿಗಳಿಗೆ ಅದರಿಂದ ಒಳ್ಳೇದಾಗುತ್ತೆ. ಮೇವು ಸಿಗೋದಿಲ್ಲ, ಮೇವಿನ ಕೊರತೆ ಉಂಟಾಗುತ್ತೆ ಅಂತ ಸಂದರ್ಭದಲ್ಲಿ ಇದು ನಮ್ಗೆ ಕೆಲಸಕ್ಕೆ ಬರುತ್ತೆ. ಸಾಕಷ್ಟು ರೈತರು ಇದು ಈಗ ಒಣಮೇವಿನ ಶೇಖರಣೆ ಮಾಡ್ತಾ ಇದ್ದಾರೆ, ಅದ್ರ ಪದ್ಧತಿ ತಮಗೆ ಬೇಕಾದ ಪದ್ಧತಿ ಮಾಡ್ತಾ ಇದ್ದಾರೆ, ಈ ಪದ್ಧತಿನ ಅನುಸರಿಸಬೇಕು ಅಂತ. ಈಗ ಒಣ ಮೇವಲ್ಲಿ ಕೂಡ ಈಗ ಹಸಿ ಮೇವನ್ನ ಶೇಖರಣೆ ಮಾಡೋದು ಗೊತ್ತಿದೆ, ಅದು ಏನು ಕಟ್ ಮಾಡಿ ಒಂದು ತೆಗೆದು ಅಲ್ಲಿ ಹಾಕಿ ಇಟ್ಕೊಂಡು ಅದು ಮಾಡ್ತಾ ಇದ್ದಾರೆ. ಅದು ಒಂದು ಈಗ ಏನು ಮೇವು ಕಟ್ ಮಾಡಿ ಇವತ್ತು ಕಟ್ ಮಾಡಿದ್ರಂದ್ರೆ ಇನ್ನೊಂದು 2-3 ತಿಂಗಳ ತನಕ ಬಳಸ್ತಾರೆ ಅದನ್ನ, ಹಸಿ ಮೇವೇ ಸಿಗುತ್ತೆ. ಆದ್ರೆ ಈಗ ಬೆಳೆ ಇವತ್ತೇ ಕಟ್ ಮಾಡಿದ್ದು ಇವತ್ತೇ ಒಣಗ್ಬಿಡ್ತದೆ, ಆದ್ರೆ ಅದನ್ನ ಶೇಖರಣೆ ಮಾಡಿಟ್ಕೊಂಡು 3 ತಿಂಗಳ ಬಳಸ್ಕೋಬಹುದು. ಅದೇ ತರ ತಾವು ಈಗ ಒಣಮೇವನ್ನು ಕೂಡ ಪೌಷ್ಟೀಕರಣ ಮಾಡಿ ಇಟ್ಕೊಂಡು ಬಳಸ್ಕೊಂತ ಹೋಗ್ಬಹುದು ಅಂತ ಅತಿ ಸೂಕ್ತವಾದ ಮಾಹಿತಿಯನ್ನ ನಮ್ಮ ರೈತರಿಗೆ ತಿಳಿಸ್ಕೊಟ್ರಿ. ಈ ಏನು ಈ ಒಣಮೇವಿನ ಶೇಖರಣೆ ಬಗ್ಗೆ ಇನ್ನೊಂದ್ ಸ್ವಲ್ಪ ಹೇಳಿ, ಏನು ಹೆಂಗ್ ಶೇಖರಣೆ ಮಾಡ್ಕೋಬೇಕು ಮತ್ತೆ ಇದಲ್ದೆ? ಸರ್, ಈಗ ಜೋಳದ ಕಡ್ಡಿ ರಸಮೇವು ತಯಾರಿ ಬಗ್ಗೆ ಹೇಳಿದೆ, ಇದರಲ್ಲಿ ಕೆಲವರಿಗೆ ಸಂಶಯ ಇರುತ್ತೆ ಯಾವ ಒಂದು ಹಂತದ ಒಂದು ಜೋಳವನ್ನು ನಾವು ಕತ್ತರಿಸಿ ಪ್ರಿಪೇರ್ ಮಾಡಬೇಕು ಅನ್ನೋದು. ಹೌದೌದು, ಇದರಲ್ಲಿ ಮುಖ್ಯವಾಗಿ ತೆನೆ ಹಾಲು ಕಟ್ಟುವಂತಹ ಸಮಯದಲ್ಲಿ ಈ ಜೋಳದ ಕಡ್ಡಿಗಳನ್ನ ಕಟಾವು ಮಾಡಿ ಸಣ್ಣದಾಗಿ ಕಟ್ಟು ಮಾಡಿ, ತೆನೆ ಹಾಲು ಕಟ್ಟದ ಸಂದರ್ಭದಲ್ಲಿ ಕಟಾವು ಮಾಡಿಬಿಟ್ರೆ ಬೆಳೆ ಸಿಗೋದಿಲ್ಲ. ಇಲ್ಲ ಸರ್, ಇದನ್ನ ಮೇನ್ ಆಗಿ ಮಾಡೋದೇ ಸೈಲೇಜ್ ಅಂದ್ರೆ ರಸಮೇವು ತಯಾರಿಕೆಗೆ ಅಂತಾನೆ ನಾವು ಜೋಳದನ್ನ ಬೆಳೆಸಿರ್ತೇವೆ, ಅಂತ ಸಮಯದಲ್ಲಿ ಮಾಡಬಹುದು. ಅಥವಾ ಈ ಸ್ವೀಟ್ ಕಾರ್ನ್ ಅಂತ ಕರಿತೀವಲ್ಲ, ಆ ಸ್ವೀಟ್ ಕಾರ್ನ್ ಕೂಡ ಅಷ್ಟೇ 75 ದಿನದಿಂದ 80 ದಿನದ ಒಳಗೆ ಅದು ಕ್ರಾಪ್ ಮುಗಿಯುತ್ತೆ. ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಹಸಿರು ಅಂಶ ಇರುತ್ತೆ ಮತ್ತೆ ತೇವಾಂಶ ಇರುತ್ತೆ. ಇದನ್ನು ಕೂಡ ನಾವು ಸದ್ಬಳಕೆಯಾಗಿ ಮಾಡ್ಕೋಬಹುದಾಗಿದೆ ಸರ್. ಇದರಿಂದ ಸಾಕಷ್ಟು ಉಪಯೋಗ ಆಗುತ್ತೆ. ಮುಖ್ಯವಾಗಿ ಆಗ್ಲೇ ಹೇಳಿದೆ, ಈ ತರದ ರಸಮೇವು ಅಥವಾ ಒಣಮೇವಿನ ಪೌಷ್ಟಿಕಾಂಶ ಹೆಚ್ಚಿದಂತಹ ಹುಲ್ಲನ್ನು ಅದಕ್ಕೆ ರಾಸುಗಳೇ ಕೊಡೋದ್ರಿಂದ ಫ್ಯಾಟ್ ಕಂಟೆಂಟ್ ಹೆಚ್ಚಾಗುತ್ತೆ, ಹಾಗೆ ಟೋಟಲ್ ಡೈಜೆಸ್ಟಬಲ್ ಕ್ರೂಡ್ ಪ್ರೋಟೀನ್ ಕಂಟೆಂಟ್ ಕೂಡ ಹೆಚ್ಚಾಗುತ್ತೆ. ಸಾಮಾನ್ಯವಾಗಿ ಒಣಮೇವಿನಲ್ಲಿ 0.2-0.3 ಮಾತ್ರ ಈ ಡೈಜೆಸ್ಟಬಲ್ ಕ್ರೂಡ್ ಪ್ರೋಟೀನ್ ಇರುತ್ತೆ, ಆದರೆ ಈ ತರದ ರಸಮೇವಿನಲ್ಲಿ 2-4 ಡೈಜೆಸ್ಟಬಲ್ ಕ್ರೂಡ್ ಪ್ರೋಟೀನ್ ಇರುತ್ತೆ. ಇಂತಹ ಒಂದು ಏನು ಪೌಷ್ಟೀಕರಿಸಿದ ಒಂದು ಮೇವನ್ನ ರಾಸುಗಳಿಗೆ ಕೊಟ್ಟಾಗ ಒಂದು ಹಾಲಿನ ಅಥವಾ ಹಾಲಿನ ಇಳುವರಿ ಹೆಚ್ಚಾಗುತ್ತೆ. ಯೂಶಲಿ ಒಂದು 0.5 ಲೀಟರ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಹಾಲಿನ ಇಳುವರಿ ಪಡೀಬಹುದು. ಅದೇ ರೀತಿ ನಾವು ಡಿಗ್ರಿಗೆ ಅಂತ ಹಾಕ್ತಿವಲ್ಲ, ಆ ಡಿಗ್ರಿ ಹಾಲಿನ ಒಂದು ಫ್ಯಾಟ್ ಕಂಟೆಂಟ್ ಕೂಡ ಹೆಚ್ಚಿಸಬಹುದಾಗಿದೆ ಸರ್. ಈಗ ಹಾಗಾಗಿ ಈಗ ಈ ಒಂದು ಒಣಮೇವಿನ ಸಂರಕ್ಷಣೆ ಕೂಡ ತುಂಬಾ ಮಹತ್ವ ಆಗುತ್ತೆ. ತಾವು ಹಸಿಮೇವನ್ನು ಹೇಗೆ ಶೇಖರಣೆ ಮಾಡಿ ಜೋಪಾನವಾಗಿ ಇಟ್ಕೋತಿದ್ದೀರೋ ಅದೇ ತರ ಈ ಒಣಮೇವನ್ನ ತಾವು ಬಳಕೆ ಮಾಡೋದ್ರಿಂದ, ಅಂದ್ರೆ ಏನು ವ್ಯವಸ್ಥಿತವಾಗಿ ಬಳಕೆ ಮಾಡೋದ್ರಿಂದ ರೈತರಿಗೆ ಉಪಯೋಗ ಆಗುತ್ತೆ. ತಾವು ಸಾಕುವಂತ ಜಾನುವಾರುಗಳು, ಹೈನುಗಾರಿಕೆಯಲ್ಲಿ ತಾವೇನು ಉದ್ಯೋಗವಾಗಿ ಕಂಡುಕೊಂಡಿದ್ದೀರಲ್ಲ, ಇದು ಕೂಡ ಕೆಲಸಕ್ಕೆ ಬರುತ್ತೆ. ತಾವು ಹೇಳ್ದಂಗೆ ಇದರ ಇಳುವರಿ ಕೂಡ ತಾವು ಸ್ವಲ್ಪ ಜಾಸ್ತಿ ನಿರೀಕ್ಷೆ ಮಾಡಬಹುದು. ರೈತರಿಗೆ ಇದರಿಂದ ತುಂಬಾ ಪ್ರಯೋಜನ ಇದೆ ಅಂತ ಹೇಳ್ತೀರಿ. ಆಯ್ತು, ಡಾಕ್ಟರ್ ಚೈತ್ರ ಜಿ ಎಂ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಚಿಂತಾಮಣಿಯ ರೇಷ್ಮೆ ಮತ್ತು ಕೃಷಿ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಾ ಇವತ್ತು ಆಕಾಶವಾಣಿ ಬೆಂಗಳೂರಿಗೆ ಬಂದು ಒಣಮೇವಿನ ಪೌಷ್ಟಿಕಾಂಶದ ಬಗ್ಗೆ ಮಹತ್ವವಾದ ಮಾಹಿತಿಯನ್ನು ಒದಗಿಸಿದ್ದೀರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ, ಈ ಒಂದು ಒಣಮೇವಿನ ಪೌಷ್ಟಿಕಾಂಶ ಇದ್ರ ಬಗ್ಗೆ ನಾವು ಮಾಹಿತಿಯನ್ನ ಇನ್ನೂ ಜಾಸ್ತಿ ಪಡ್ಕೊಳ್ಬೇಕು ಅಂತ ಇರ್ತಾರೆ ಕೆಲವು ರೈತರು, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. 9972106167. ಇನ್ನೊಮ್ಮೆ 9972106167. ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಒಣಮೇವಿನ ಪೌಷ್ಟಿಕತೆ ಕುರಿತು ಡಾಕ್ಟರ್ ಚೈತ್ರಾ ಜಿ ಎಂ ಅವರೊಡನೆ ಸಂದರ್ಶನವನ್ನ ಇದುವರೆಗೆ ಕೇಳಿದರೆ. ಇನ್ನು ಮುಂದೆ ವಿಶ್ವ ಮ್ಯಾಂಗ್ರೋ ಅರಣ್ಯ ಸಂರಕ್ಷಣಾ ಆಚರಣೆ ಸಂದರ್ಭದಲ್ಲಿ ಆಕಾಶವಾಣಿಯ ಮೂಲಕ ಯುನೆಸ್ಕೋ ಸಂದೇಶ, ರಚನೆ ಹಿರಿಯ ಪತ್ರಕರ್ತ ಜಿತೇಂದ್ರ. ವಿಶ್ವ ಮ್ಯಾಂಗ್ರೋ ಅರಣ್ಯ ಸಂರಕ್ಷಣಾ ಅಭಿಯಾನ ಸಂದರ್ಭದಲ್ಲಿ ಆಕಾಶವಾಣಿಯ ಮೂಲಕ ಯುನೆಸ್ಕೋದ ಸಂದೇಶ. ಹವಾಮಾನ ಮತ್ತು ಸಾಗರದ ಜೀವವೈವಿಧ್ಯ, ಈ ಸಂದೇಶವು ಆಕಾಶವಾಣಿಯ ಸಹಯೋಗದೊಂದಿಗೆ ಯುನೆಸ್ಕೋದಿಂದ ಬಂದಿದೆ. ಸಾಗರಗಳು ಭೂಮಿಯ ಹವಾಮಾನವನ್ನು ನಿಯಂತ್ರಿಸುತ್ತವೆ, ಆದರೆ ಹೆಚ್ಚುತ್ತಿರುವ ತಾಪಮಾನ, ಆಮ್ಲೀಕರಣ ಮತ್ತು ಮಾಲಿನ್ಯದಿಂದಾಗಿ ಅವು ದೊಡ್ಡ ಅಪಾಯವನ್ನು ಎದುರಿಸುತ್ತಿವೆ. ಹವಳದ ದಿಬ್ಬಗಳು, ಮ್ಯಾಂಗ್ರೋವ್ಗಳು ಮತ್ತು ಕಡಲ ಹುಲ್ಲುಗಾವಲುಗಳಂತಹ ಪ್ರಮುಖ ಪರಿಸರ ವ್ಯವಸ್ಥೆಗಳು ವೇಗವಾಗಿ ಕ್ಷೀಣಿಸುತ್ತಿವೆ. ಜಾಗತಿಕ ಹವಾಮಾನ ಸ್ಥಿತಿಸ್ಥಾಪಕತ್ವ ಮತ್ತು ಆರೋಗ್ಯಕರ ಪರಿಸರಕ್ಕೆ ಸಾಗರ ಪರಿಸರ ವ್ಯವಸ್ಥೆಗಳನ್ನು ರಕ್ಷಿಸುವುದು ಅತ್ಯಗತ್ಯ. ಇದು ನಿಮಗೆ ಗೊತ್ತೇ? ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್ ಕಳೆದ ಕೇವಲ ದಶಕಗಳಲ್ಲಿ ತನ್ನ 50% ಹವಳದ ದಿಬ್ಬಗಳನ್ನು ಕಳೆದುಕೊಂಡಿದೆ. ಹವಾಮಾನ ಮತ್ತು ಭೂಮಿಯ ಮೇಲಿನ ಜೀವನ, ಈ ಸಂದೇಶವು ಆಕಾಶವಾಣಿಯ ಸಹಯೋಗದೊಂದಿಗೆ ಯುನೆಸ್ಕೋದಿಂದ ಬಂದಿದೆ. ಹವಾಮಾನ ಬದಲಾವಣೆಯು ಭೂಮಿಯ ಅವನತಿ, ಜೀವವೈವಿಧ್ಯದ ನಾಶ ಮತ್ತು ಮರುಭೂಮೀಕರಣವನ್ನು ಮತ್ತಷ್ಟು ಉಲ್ಬಣಗೊಳಿಸುತ್ತಿದೆ. ಮಾನವನ ಮತ್ತು ಪರಿಸರದ ಆರೋಗ್ಯಕ್ಕೆ ನಿರ್ಣಾಯಕವಾಗಿರುವ ಅರಣ್ಯಗಳು, ಜೌಗು ಪ್ರದೇಶಗಳು ಮತ್ತು ಹುಲ್ಲುಗಾವಲುಗಳ ತೀವ್ರ ಒತ್ತಡದಲ್ಲಿವೆ. ಅರಣ್ಯನಾಶ ಮತ್ತು ಅತಿಯಾದ ಮೇಯಿಸುವಿಕೆಯಂತಹ ಸುಸ್ಥಿರವಲ್ಲದ ಪದ್ಧತಿಗಳು ಈ ಕಂಟಕಗಳನ್ನು ಇನ್ನಷ್ಟು ಬಲಪಡಿಸಿವೆ. ಆದರೆ ಸುಸ್ಥಿರ ಭೂ ಬಳಕೆ, ಪುನರ್ ಅರಣ್ಯೀಕರಣ, ಅಂದರೆ ಹೆಚ್ಚಾಗಿ ಕಾಡು ಬೆಳೆಸುವುದು, ಹೀಗೆ ಪರಿಸರ ವ್ಯವಸ್ಥೆಯ ಮರುಸ್ಥಾಪಿಸುವುದರಿಂದ ಮಾಲಿನ್ಯವನ್ನು ತಗ್ಗಿಸಲು ಮತ್ತು ಜೀವ ವೈವಿಧ್ಯವನ್ನು ರಕ್ಷಿಸಲು ಸಹಾಯವಾಗುತ್ತದೆ. ಹವಾಮಾನ ಬದಲಾವಣೆಯ ಕಂಟಕವನ್ನು ಎದುರಿಸಬಲ್ಲ ಸದೃಢ ಭವಿಷ್ಯಕ್ಕಾಗಿ ಈ ಕ್ರಮಗಳು ಅತ್ಯಗತ್ಯ. ಇದು ನಿಮಗೆ ಗೊತ್ತೇ, ಜಗತ್ತಿನ ಕಾಲು ಭಾಗಕ್ಕಿಂತ ಹೆಚ್ಚು ಜೈವಿಕ ಪ್ರಭೇದಗಳು ಪ್ರಸ್ತುತ ಅಳಿವಿನಂಚಿನಲ್ಲಿವೆ. ಹವಾಮಾನ ನ್ಯಾಯ. ಈ ಸಂದೇಶವು ಆಕಾಶವಾಣಿಯ ಸಹಯೋಗದೊಂದಿಗೆ ಯುನೆಸ್ಕೋದಿಂದ ಬಂದಿದೆ. ಹವಾಮಾನ ಬಿಕ್ಕಟ್ಟು ಕೇವಲ ಪರಿಸರದ ಪ್ರಶ್ನೆಯಲ್ಲ, ಇದು ನ್ಯಾಯ ಪ್ರಶ್ನೆಯೂ ಹೌದು. ಇದಕ್ಕೆ ಅತಿ ಕಡಿಮೆ ಕಾರಣವಾದ ಬಡವರು, ಮಹಿಳೆಯರು, ವೃದ್ಧರು ಮತ್ತು ಮುಂದಿನ ಪೀಳಿಗೆಯವರ ಮೇಲೆಯೇ ಇದರ ಪರಿಣಾಮಗಳು ಅಸಮಾನವಾಗಿ ಬೀಳುತ್ತಿವೆ. ಮಾನವ ಹಕ್ಕುಗಳ ಆಧಾರಿತ ದೃಷ್ಟಿಕೋನವು ಹವಾಮಾನ ಕ್ರಮ ಕೈಗೊಳ್ಳುವುದರಿಂದ ನ್ಯಾಯ ಒದಗಿಸಬಹುದು. ಅಂದರೆ ಎಲ್ಲರಿಗೂ ನೀರು, ಆಹಾರ, ಆರೋಗ್ಯ, ಸುರಕ್ಷಿತ ಬದುಕು, ಇವುಗಳ ಹಕ್ಕು ಕಾಪಾಡುವ ರೀತಿಯಲ್ಲಿ ಕ್ರಮ ನಡೆಯಬೇಕು. ಹವಾಮಾನ ಬದಲಾವಣೆಯಿಂದ ಹೆಚ್ಚು ಬಾಧಿತರಾಗುವ ಬಡ ಜನರು, ಮಹಿಳೆಯರು, ಅಂಥ ಜನರಿಗೆ ಶಕ್ತಿ ಕೊಡುವುದು ಇದರ ಮುಖ್ಯ ಗುರಿ. ಇದಲ್ಲದೆ ಜವಾಬ್ದಾರಿಯ ಹಂಚಿಕೆ ಸಮತೋಲನವಾಗಿರಬೇಕು. ಶ್ರೀಮಂತ ದೇಶ, ಬಡ ದೇಶಗಳ ನಡುವೆ, ಇಂದಿನ ಪೀಳಿಗೆ, ಬರುವ ಪೀಳಿಗೆಗಳ ನಡುವೆ ಹವಾಮಾನ ನ್ಯಾಯ ಎಂದರೆ ಕೇವಲ ಉಳಿತಾಯ ಕಡಿಮೆ ಮಾಡುವುದು ಅಲ್ಲ, ಅದು ಸಮಾನತೆ, ಶಾಂತಿ ಮತ್ತು ಸುಸ್ಥಿರ ಅಭಿವೃದ್ಧಿ ಎಲ್ಲರಿಗೂ ಸಮಾನ ರೀತಿಯಲ್ಲಿ ಹಂಚುವ ಪ್ರಯತ್ನ. ಇದು ನಿಮಗೆ ಗೊತ್ತೇ, ಜಾಗತಿಕ ತಾಪಮಾನದಲ್ಲಿ 2 ಡಿಗ್ರಿ ಸೆಲ್ಸಿಯಸ್ನಷ್ಟು ಏರಿಕೆಯಾದರೆ ಅದು ಆಫ್ರಿಕಾದ ಅರ್ಧಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಅಪೌಷ್ಟಿಕತೆಯ ಅಪಾಯಕ್ಕೆ ತಳ್ಳಬಹುದು. ಹವಾಮಾನ ಪಾಲುದಾರಿಕೆಗಳು. ಈ ಸಂದೇಶವು ಆಕಾಶವಾಣಿಯ ಸಹಯೋಗದೊಂದಿಗೆ ಯುನೆಸ್ಕೋದಿಂದ ಬಂದಿದೆ. ಹವಾಮಾನ ಬದಲಾವಣೆಯನ್ನು ಪರಿಹರಿಸಲು ಬಲವಾದ ಜಾಗತಿಕ ಸಹಕಾರದ ಅಗತ್ಯವಿದೆ. ಹೆಚ್ಚು ಮಾಲಿನ್ಯವನ್ನು ಹೊರಸೂಸುವ ರಾಷ್ಟ್ರಗಳು ಮಾಲಿನ್ಯ ತಗ್ಗಿಸುವ ಪ್ರಯತ್ನಗಳಲ್ಲಿ ಮುಂಚೂಣಿಯಲ್ಲಿರಬೇಕು, ಹಾಗೂ ಹಣಕಾಸು, ತಂತ್ರಜ್ಞಾನ ಮತ್ತು ಸಾಮರ್ಥ್ಯ ವೃದ್ಧಿಯ ಮೂಲಕ ದುರ್ಬಲ ದೇಶಗಳನ್ನು ಬೆಂಬಲಿಸಬೇಕು. UNFCCC ಯಂತಹ ಸಂಸ್ಥೆಗಳ ಚೌಕಟ್ಟಿನ ಮೂಲಕ ಅಂತಾರಾಷ್ಟ್ರೀಯ ಕ್ರಮವನ್ನು ಸಂಘಟಿಸುವಲ್ಲಿ ಯುಎನ್ ಪ್ರಮುಖ ಪಾತ್ರವಹಿಸುತ್ತದೆ. ಕೇವಲ ವಾಗ್ದಾನಗಳನ್ನು ನೀಡುವುದನ್ನು ಬಿಟ್ಟು ಕಾರ್ಯರೂಪಕ್ಕೆ ತರುವ ಸಮಯ ಇದಾಗಿದೆ. ಕಡಿಮೆ ಇಂಗಾಲದ ಸ್ಥಿತಿಸ್ಥಾಪಕ ಭವಿಷ್ಯವನ್ನು ನಿರ್ಮಿಸಲು ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕಿದೆ. ನಿಮಗಿದು ಗೊತ್ತೇ, 2020 ಜಗತ್ತಿನ ಅತಿ ಹೆಚ್ಚು ಮಾಲಿನ್ಯಕ್ಕೆ ಕಾರಣ ಕೇವಲ 5 ದೇಶಗಳು. ಜಗತ್ತಿನ ಒಟ್ಟು ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಯ ಸುಮಾರು 60% ಭಾಗಕ್ಕೆ ಆ 5 ದೇಶಗಳೇ ಕಾರಣ. ಹವಾಮಾನ ಸಾಕ್ಷರತೆಯ ಮುಕ್ತಾಯ. ಈ ಸಂದೇಶವು ಆಕಾಶವಾಣಿಯ ಸಹಯೋಗದೊಂದಿಗೆ ಯುನೆಸ್ಕೋದಿಂದ ಬಂದಿದೆ. ಹವಾಮಾನ ಬದಲಾವಣೆ ಒಂದು ಕಟು ಸತ್ಯ. ನಾವು ಕಣ್ಣು ಮುಚ್ಚಿ ಕುಳಿತರೆ ಮಾನವ ಕುಲಕ್ಕೂ ಹಾಗೂ ನಾವು ವಾಸಿಸುತ್ತಿರುವ ಭೂಮಿಗೂ ಅಪಾಯ ತಪ್ಪಿದ್ದಲ್ಲ. ಏರುತ್ತಿರುವ ತಾಪಮಾನ, ಹವಾಮಾನ ವೈಪರೀತ್ಯ ಮತ್ತು ಪರಿಸರ ನಾಶವು ವೇಗ ಪಡೆದುಕೊಳ್ಳುತ್ತಿದ್ದು ಕ್ರಮ ಕೈಗೊಳ್ಳಲು ಇದೇ ಸಕಾಲ. ನಿಜವಾದ ಬದಲಾವಣೆ ಕೇವಲ ನೀತಿ ರೂಪಿಸುವ ಕೊಠಡಿಗಳಲ್ಲ, ಬದಲಿಗೆ ನಮ್ಮ ಸಮುದಾಯ, ತರಗತಿ ಮತ್ತು ಮನೆಗಳಿಂದಲೇ ಪ್ರಾರಂಭವಾಗುತ್ತದೆ. ಯುನೆಸ್ಕೋದಲ್ಲಿ ವಿಶ್ವಸಂಸ್ಥೆಯ 10 ಅಂಗಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಎಲ್ಲರಿಗಾಗಿ ವಿಷಯ ತಲುಪಬೇಕೆಂಬ ಇಚ್ಛೆಯಿಂದ ಹವಾಮಾನ ಸಾಕ್ಷರತಾ ಸಂಪನ್ಮೂಲಗಳನ್ನು ಬಹುಭಾಷೆಯಲ್ಲಿ ಸಿದ್ಧಪಡಿಸಿದ್ದೇವೆ. ಇದರಿಂದ ಹವಾಮಾನ ವಿಜ್ಞಾನವನ್ನು ಅರಿತುಕೊಳ್ಳಲು ಹಾಗೂ ಅದನ್ನು ಕಾರ್ಯರೂಪಕ್ಕೆ ತರಲು ನಮಗೆ ಶಕ್ತಿ ನೀಡುತ್ತದೆ. ನೀವು ಸಹ ಹವಾಮಾನ ಸಂರಕ್ಷಕರಾಗಬಹುದು ಇಲ್ಲಿಯವರೆಗೆ ಕಾರ್ಯಕ್ರಮವನ್ನು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜ್ಞಾನ, ಒಗ್ಗಟ್ಟು ಮತ್ತು ಭರವಸೆಯ ಮೂಲಕ ಹೆಚ್ಚು ಸುಸ್ಥಿರವಾದ ಭವಿಷ್ಯವನ್ನು ನಿರ್ಮಿಸಲು ನಮ್ಮೊಂದಿಗೆ ಕೈಜೋಡಿಸಿ. ಇದುವರೆಗೆ ವಿಶ್ವ ಮ್ಯಾಂಗ್ರೋವ್ ಅರಣ್ಯ ಸಂರಕ್ಷಣಾ ಅಭಿಯಾನ ಸಂದರ್ಭದಲ್ಲಿ ಆಕಾಶವಾಣಿಯ ಮೂಲಕ ಯುನೆಸ್ಕೋದ ಸಂದೇಶ ಕೇಳಿದಿರಿ. ಈ ಸಂದೇಶದ ರಚನೆ ಪತ್ರಕರ್ತ ಜಿತೇಂದ್ರ. ಕೆಳಗುದೇ ಕೃಷಿರಂಗದಲ್ಲಿ ಇನ್ನು ಮುಂದೆ ಜನಪದ ಸಂಗೀತ. ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ. ಜೈ ಗುರುಮಂಗಳ ನಮತ್ ಪಾರ್ವತಿ ಪದರ ರಾಮದೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನ ಬಿಸಜೇ ಪವರೋಗಿಣ ನಿಧಿಯೇ ಸರ್ವವಿದ್ಯಾದಾನಂ ದಕ್ಷಿಣಾಮೂರ್ತಿಯೇ ನಮಃ. ಏಕ್ಯ ಬ್ರಹ್ಮಿಸಿ ವರಿಸಿ ಧರಿಸಿ ಜನಿಸಿ ಸಾಯುವೇ ಜನಿಸಿ ಸಾಯುವೇ ಸಾಕೋ ಸದ್ಗುರುವ ಪಿಡಿದೋ ಬ್ರಹ್ಮನಾಗುವೇ. ಏಕೆ ಜಮಿಸಿ ವರಿಸಿ ಧರಿಸಿ ಜನಿಸಿ ಸಾಯುವೇ ಸಾಕೋ ಸದ್ಗುರುವ ಪಿಡಿಯೋ ಬ್ರಹ್ಮನಾಗುವೇ. ಕೊಡಲ್ಲ ಪಿಡಿದು ಬರಿದೆ ಭ್ರಮಿಸಿ ಕೆಡುವ ಮನಸ್ಸಿ ಜೈ ಗುರು ಮಂಗಳ ನಮಸ್ ಪಾರ್ವತಿ ಪದರ ರಾಮಾದೇ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಾಂ ಬಿಸಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾದಾನಂ ದಕ್ಷಿಣಾ ಮೂರ್ತಿಯೇ ನಮಃ. ಶ್ರೀ ಗುರುವೇ ರೇಣುಕಾಚಾರ್ಯ ನಿಯನ್ನ ಪಾಹಿ ಗುರುವರ್ಯ, ಶ್ರೀ ಗುರುವೇ ರೇಣುಕಾಚಾರ್ಯ ನಿಯನ್ನ ಪಾಹಿ ಗುರುವರ್ಯ, ನಿಯನ್ನ ಪಾಹಿ ಗುರುವರ್ಯ, ನಿಯನ್ನ ಪಾಹಿ ಗುರುವರ್ಯ. ದೇವನೆಂದೆನಿಸಿ ಮೆರೆ ಕೇಳಬೇಕು ಕೇಳಬೇಕು.